90% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದೆ. ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚು ಇರಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಈಗ ಕೇಳಿ ಬೆಟಗೇರಿಯ ನಾಗಪ್ಪ ಹುಚ್ಚಪ್ಪ ಭಜಂತ್ರಿ ಹಾಗೂ ಸಂಗಡಿಗರಿಂದ ಘಂಟಾ ತರಂಗ ವಾದನವನ್ನ. ಇದುವರೆಗೆ ಬೆಟಗೇರಿಯ ನಾಗಪ್ಪ ಹುಚ್ಚಪ್ಪ ಭಜಂತ್ರಿ ಹಾಗೂ ಸಂಗಡಿಗರಿಂದ ಘಂಟಾ ತರಂಗವಾದನ ಕೇಳಿದ್ರಿ. ಇನ್ನು ಹೊತ್ತಾಯ್ತು, ಕಾರ್ಯಕ್ರಮ ಮುಗಿಸೋಣಂತ. ಇನ್ನು ಮುಂದೆ 7 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ ಮುಂದುವರೆಯುವುದು. ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ ಪ್ರಸಾರ ಆಗ್ತದೆ. ಇದಾಗಿತ್ತು ಇಂದಿನ ಕೃಷಿ ರಂಗ. ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರ. ಸ್ವಾತಂತ್ರ್ಯ ಪಡೆದ ನಂತರ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರವಾಗಿದೆ. ಇದನ್ನು ನಾವೆಲ್ಲರೂ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ನಿರ್ಮಾಣ ಮಾಡಬೇಕಾದ ಕರ್ತವ್ಯ ನಮ್ಮೆಲ್ಲರದಾಗಿದೆ. ಪ್ರಪಂಚದ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ರಾಷ್ಟ್ರ ಚೀನಾ ಆದರೆ ತದನಂತರ ಎರಡನೇ ಸ್ಥಾನದಲ್ಲಿರುವಂತಹ ರಾಷ್ಟ್ರ ನಮ್ಮ ಭಾರತ ರಾಷ್ಟ್ರವಾಗಿದೆ. ಈ ಭಾರತ ರಾಷ್ಟ್ರವನ್ನು ನಾವು ಸದೃಢವಾಗಿ ಅಭಿವೃದ್ಧಿ ಸಾಧಿಸಬೇಕು. ಭಾರತದಲ್ಲಿ ರಾಜಕೀಯವಾಗಿ ಬಹಳಷ್ಟು ಹಿಂದೆ ಇದ್ದೇವೆ ನಾವೆಲ್ಲರೂ. ಭಾರತದಲ್ಲಿ ಭ್ರಷ್ಟಾಚಾರವು ಅಡಗಿದೆ. ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕಾದರೆ ಯುವಕರ ಪಾತ್ರ ಬಹಳ ಮುಖ್ಯ. ರಾಷ್ಟ್ರ ರಾಜಕಾರಣೆಯಲ್ಲಿ ಯುವಕರು ಪಾಲ್ಗೊಳ್ಳಬೇಕು. ಪಾಲ್ಗೊಂಡು ರಾಷ್ಟ್ರವನ್ನು ಹೊಸ ರೀತಿಯ ದಿಕ್ಕಿನಡೆಯ ಸಾಗಿಸಬೇಕು. ರಾಷ್ಟ್ರ ರಾಜಕಾರಣೆಯಲ್ಲಿ 70 ವರ್ಷ ಮೇಲ್ಪಟ್ಟ ರಾಜಕಾರಣಿಗಳು ಬಹಳಷ್ಟು ಜನ ನಾವು ನೋಡಿದ್ದೇವೆ. ಅವರಲ್ಲಿ ಅನುಭವವಿದೆ. ಆದರೆ ಯುವಕರನ್ನು ರಾಜಕಾರಣೆಯಲ್ಲಿ ಮುಂದೆ ಬಂದಾಗ ಮಾತ್ರ ರಾಷ್ಟ್ರದ ಅಭಿವೃದ್ಧಿ ಸಾಧ್ಯ. ಈ ಪ್ರಜಾಪ್ರಭುತ್ವ ದೇಶದಲ್ಲಿ ನಾವೆಲ್ಲರೂ ರಾಷ್ಟ್ರವನ್ನು ಹೇಗೆ ನಿರ್ಮಾಣ ಮಾಡಬೇಕೆಂದರೆ, ರಾಷ್ಟ್ರದಲ್ಲಿ ಭಾರತವು ಜಾತ್ಯತೀತ ರಾಷ್ಟ್ರವೆಂದು ನಾವೆಲ್ಲರೂ ಕರೆಯುತ್ತೇವೆ. ಆದರೆ ಅಸ್ಪೃಶ್ಯತೆ ಈಗಲೂ ನಾವು ಕಾಣುತ್ತಿದ್ದೇವೆ. ಮೇಲು ಜಾತಿ ಕೀಳು ಜಾತಿ ಎಂಬ ಭಾವನೆಯು ಭಾರತದಲ್ಲಿ ಅಡಗಿದೆ. ಇದನ್ನು ನಾವೆಲ್ಲರೂ ನಿರ್ಮೂಲನೆ ಮಾಡಬೇಕು. ನಿರ್ಮೂಲನೆ ಮಾಡಬೇಕಾದ ಕರ್ತವ್ಯ ಯಾರಿದೆ ಅಂದ್ರೆ ಯುವಕರ ಕರ್ತವ್ಯ. ಸ್ವಾಮಿ ವಿವೇಕಾನಂದರು ಒಂದ್ ಮಾತು ಹೇಳ್ತಾರೆ, ಆತ್ಮವಿಶ್ವಾಸಿಗಳಂತಹ ಯುವಕರನ್ನು ನನಗೆ ಕೊಡಿ, ನಾನು ನಿಮಗೆ ಪ್ರಪಂಚವನ್ನು ಗೆಲ್ಲಿಸಿಕೊಡುತ್ತೇನೆ. ಅಂದ್ರೆ ಯಾವುದೇ ಚಟುವಟಿಕೆಯಲ್ಲಿ ಯುವಕರು ಆತ್ಮವಿಶ್ವಾಸದಿಂದ ಪಾಲ್ಗೊಂಡಾಗ ಮಾತ್ರ ದೇಶದ ಅಭಿವೃದ್ಧಿಯಾಗಲು ಸಾಧ್ಯ. ಭಾರತವು ಸ್ವತಂತ್ರ ಪಡೆದು 74 ವರ್ಷವಾಯಿತು. ಮುಂದೆ ನಾವು 75ನೇ ವರ್ಷದ ಸ್ವತಂತ್ರ ಆಚರಣೆಯನ್ನು ಮಾಡುತ್ತಿದ್ದೇವೆ. ಆದರೂ ಸಹ ನಮ್ಮ ಶೈಕ್ಷಣಿಕ ರಂಗದಲ್ಲಿ ನಾವು ಹೇಗೆ ಹಿಂದುಳಿದಿದ್ದೇವೆ? ಸರಿಯಾದ ಉದ್ಯೋಗದ ಸ್ಥಿತಿ ನಿರ್ಮಾಣವಾಗಿಲ್ಲ. ಎಲ್ಲೆಡೆ ನಿರುದ್ಯೋಗವನ್ನು ನಾವು ಕಾಣುತ್ತಿದ್ದೇವೆ. ಈ ನಿರುದ್ಯೋಗವನ್ನು ನಿರ್ಮೂಲನೆ ಮಾಡಬೇಕಾದರೆ ಭಾರತದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಕೃಷಿ ವಲಯವು ಬಹಳಷ್ಟು ಕೊಡುಗೆಯನ್ನು ನೀಡುತ್ತಿತ್ತು. ಈಗ ಕೇವಲ ಸೇವಾ ವಲಯದಲ್ಲಿ ಮಾತ್ರ ತನ್ನ ಕೊಡುಗೆಯನ್ನು ನೀಡುತ್ತಿದೆ. ವಿದ್ಯಾರ್ಥಿಗಳು ಉದ್ಯೋಗ ಸಿಗಲಿಲ್ಲವೆಂದರೆ ಕೃಷಿಯಲ್ಲಿಯೂ ತಮ್ಮ ಚಟುವಟಿಕೆಯನ್ನು ಮಾಡಬೇಕು. ಕೃಷಿಯನ್ನು ವೈಜ್ಞಾನಿಕ ಪದ್ಧತಿಯಲ್ಲಿ ಅಳವಡಿಕೆ ಮಾಡಿಕೊಳ್ಳಬೇಕು. ಇದರಿಂದ ದೇಶದ ಅಭಿವೃದ್ಧಿಯಾಗಲು ಸಾಧ್ಯ. ಈಗ ತಾನೇ ಉಕ್ರೇನ್ ಮತ್ತು ರಷ್ಯಾ ಯುದ್ಧಗಳನ್ನು ನಾವು ನೋಡುತ್ತಿದ್ದೇವೆ. ರಷ್ಯಾದ ಅಧ್ಯಕ್ಷರಾದಂತಹ ಪುಟಿನ್ ಅವರ ವಯಸ್ಸು 69 ವರ್ಷ. ಅದೇ ಉಕ್ರೇನ್ನ ಅಧ್ಯಕ್ಷರ ವಯಸ್ಸು 40 ವರ್ಷದ ಆಜುಬಾಜು. ಅವರು ಅವರ ರಾಷ್ಟ್ರದ ಅಭಿಮಾನಕ್ಕೋಸ್ಕರ ಅವರ ದೇಶವನ್ನು ಹೇಗೆ ರಕ್ಷಣೆ ಮಾಡುತ್ತಿದ್ದಾರೆ, ಅಷ್ಟು ದೊಡ್ಡ ಬಲಿಷ್ಠವಾದಂತಹ ರಾಷ್ಟ್ರದ ಎದುರು ಸೆಡೆದು ನಿಂತಿದ್ದಾರೆ. ರಾಷ್ಟ್ರದ ಅಭಿಮಾನ ದೇಶಭಕ್ತಿಯನ್ನು ಅವರು ತೋರಿಸುತ್ತಿದ್ದಾರೆ. ಅಂದರೆ ನಾವೆಲ್ಲರೂ ನಮ್ಮ ದೇಶದ ಬಗ್ಗೆ ದೇಶಾಭಿಮಾನ ರಾಷ್ಟ್ರಭಕ್ತಿಯನ್ನು ತೋರಿದಾಗ ಮಾತ್ರ ನಮ್ಮ ದೇಶವು ಅಭಿವೃದ್ಧಿಯಾಗಲು ಸಾಧ್ಯ. ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರ ವಿಷಯದ ಕುರಿತು ಮೊದಲ ವರ್ಷದ ಪ್ರಶಿಕ್ಷಣಾರ್ಥಿಯಾದ ಸಂಗೀತಾ ಇವರಿಂದ. ರಾಷ್ಟ್ರದಲ್ಲಿ ಯುವಕರು ಕ್ರಿಯಾತ್ಮಕ ಮತ್ತು ರಚನಾತ್ಮಕ ಘಟಕ ಚೌಕಟ್ಟು ಅಂತ ಹೇಳಬಹುದು. ಪ್ರತಿ ರಾಷ್ಟ್ರದ ಬೆಳವಣಿಗೆ ಅದರ ಹಿಂದೆ ಯುವಕರ ಪಾತ್ರ, ಯುವಕರ ಪೀಳಿಗೆ ಹಾಗೂ ಯುವಕರ ಸಾಧನೆಗಳು ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಯಾವುದೇ ರಾಷ್ಟ್ರ ಬೆಳವಣಿಗೆ ಆಗ್ಬೇಕಂದ್ರೆ ಅಲ್ಲಿ ಆ ದೇಶದಲ್ಲಿರುವ ಯುವ ಪೀಳಿಗೆ ಬಹುಮುಖ್ಯ ಪಾತ್ರ ವಹಿಸ್ತದೆ. ನಾವಿಲ್ಲಿ ಯುವಕರನ್ನೇ ತಗೊಳ್ಳೋಕೆ ಮುಖ್ಯ ಕಾರಣ ಅಂದ್ರೆ ಯುವಕರಲ್ಲಿ ಇರುವಂತಹ ಸೃಜನಾತ್ಮಕ ಚಟುವಟಿಕೆಗಳು, ಕ್ರಿಯಾತ್ಮಕ ಚಟುವಟಿಕೆ, ಅವರಲ್ಲಿರುವಂತಹ ಕೌಶಲ್ಯ, ತ್ವರಿತ ಕಲಿಕೆ, ನಾವು ಯುವಕರಲ್ಲಿ ನೋಡಬಹುದು. ಹೆಚ್ಚಿನ ಆಸಕ್ತಿ, ಉತ್ಸಾಹ, ದೇಶಾಭಿಮಾನ, ಈ ಎಲ್ಲಾ ಅಂಶಗಳಿಂದ ಯುವಕರನ್ನ ನಾವು ರೈತರು ದೇಶದ ಆರ್ಥಿಕ ಬೆನ್ನೆಲುಬು ಅಂತ ಹೇಗೆ ಹೇಳ್ತೀವೋ ಅದೇ ರೀತಿ ಯುವಕರು ದೇಶದ ಬೆಳವಣಿಗೆಯಲ್ಲಿ ಯುವಕರೇ ಕಾರಣ ಅಂತ ನಾವು ಹೇಳ್ಬೋದು. ಹಾಗಿರುವಾಗ ನಾವು ಈ ಯಾವುದೇ ಒಂದು ರಾಷ್ಟ್ರ ಬಲಿಷ್ಠ ರಾಷ್ಟ್ರ ಅಂತ ಹೇಳಬೇಕಾದ್ರೆ ಸಾಮಾಜಿಕತೆ, ಸ್ವಾತಂತ್ರ್ಯ, ಅಲ್ಲಿರುವಂತಹ ವಿಜ್ಞಾನ, ತಂತ್ರಜ್ಞಾನ, ಶೈಕ್ಷಣಿಕ ಗುಣಮಟ್ಟ, ಈ ಎಲ್ಲಾ ಅಂಶಗಳಿಂದ ಯಾವುದೇ ಒಂದು ರಾಷ್ಟ್ರ ಬಲಿಷ್ಠ ರಾಷ್ಟ್ರ, ಸದೃಢ ರಾಷ್ಟ್ರ ಅಂತ ನಾವು ಹೇಳಲು ಕಾರಣ ಆಗ್ತಾವ. ಉದಾಹರಣೆ ನೋಡ್ಬೇಕಾದ್ರೆ ನಾವು ಈ ರಾಷ್ಟ್ರಗಳನ್ನ ನಾವು ಮೂರು ರೀತಿಯಲ್ಲಿ ನೋಡ್ತೀವಿ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಮತ್ತು ಬಡ ರಾಷ್ಟ್ರಗಳು ಅಂತ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು, ಈ ರಾಷ್ಟ್ರಗಳ ಮಧ್ಯೆ ಇರುವಂತಹ ವ್ಯತ್ಯಾಸ ಏನು ಅಂತ ಗಮನಿಸಿದಾಗ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಏನಾಗ್ತವೆ, ಅಲ್ಲಿ ಇರುವಂತಹ ಯುವ ಜನತೆ, ಅಲ್ಲಿ ಬಳಕೆ ಆಗುವಂತ ವಿಜ್ಞಾನ, ವೈಜ್ಞಾನಿಕ ಮನೋಭಾವ, ತಂತ್ರಜ್ಞಾನದ ಬಳಕೆ, ಅಲ್ಲಿಯ ಸ್ವಾತಂತ್ರ್ಯತೆ, ಯುವಕರಲ್ಲಿರುವಂತಹ ಇಚ್ಛಾಶಕ್ತಿ, ಉತ್ಸಾಹ, ಛಲ ಬಿಡದೆ ಮಾಡುವ ಕೆಲಸ ಕಾರ್ಯಗಳು. ಉದಾಹರಣೆ ನೋಡೋದಾದ್ರೆ ನಾವು ಅಮೆರಿಕ, ಲಂಡನ್, ಫ್ರಾನ್ಸ್, ಜಪಾನ್, ಇಟಲಿ, ಈ ಎಲ್ಲಾ ದೇಶಗಳನ್ನ ನಾವು ಅಭಿವೃದ್ಧಿ ಹೊಂದಿದ ದೇಶಗಳು ಅಂತ ಕರಿತೀವಿ. ಇನ್ನು ಅರೇಬಿಯನ್ ಕಂಟ್ರಿ ಆದಂತಹ ದುಬೈ ದೇಶವನ್ನ ನೋಡಬಹುದು ನಾವು. ಸುಮಾರು 50 ವರ್ಷಗಳ ಹಿಂದೆ ಕೇವಲ ಮರಳು ರಾಶಿಯಿಂದ ಕೂಡಿತ್ತು. ಈ 50 ವರ್ಷಗಳಲ್ಲಿ ಅಂತಹ ಬದಲಾವಣೆಗಳು ಏನ್ ಕಂಡ್ವಿ ನಾವು? ಆ ರೀತಿಯ ಚಟುವಟಿಕೆಗಳು ಏನಾದವು ಅಂತ ನೋಡಕ್ ಹೋದ್ರೆ ಅಲ್ಲಿಯ ದೇಶದ ದೊರೆಯಾದಂತಹ ಶೇಖ್ ಮೊಹಮ್ಮದ್, ಅಲ್ಲಿಯ ಯುವಕರು, ಆ ದೇಶದಲ್ಲಿ ಇರುವಂತಹ ವೈಜ್ಞಾನಿಕತೆ, ಆರ್ಕಿಟೆಕ್ಚರಿಂಗ್ ಆಗಿರ್ಬೋದು, ಅಲ್ಲಿಯ ಛಲ ಬಿಡದ ಕೆಲಸ ಕಾರ್ಯಗಳಾಗಿರ್ಬೋದು, ಕೇವಲ ಒಂದು ಸಂಪನ್ಮೂಲವಾದಂತಹ ಮರಳನ್ನ ಚಿನ್ನದ ರಾಶಿಯನ್ನಾಗಿ ಮಾರ್ಪಾಡು ಮಾಡುವ ಶಕ್ತಿ ಆ ದೇಶದಲ್ಲಿನ ಯುವಕರು, ಆ ದೇಶದ ರಾಜಕಾರಣ, ಆ ದೇಶದ ದೊರೆಗೆ ಆ ಶಕ್ತಿ ಇತ್ತು. ಯಾಕಂದ್ರೆ ಆ ದೇಶದಲ್ಲಿ ನಾವು ನೋಡ್ಬೋದು, ಕೇವಲ ಇಂದು ಮರಳನೇ ಚಿನ್ನವನ್ನಾಗಿ ಮಾಡಿದರೆ ದೊಡ್ಡ ದೊಡ್ಡ ಮಹಲುಗಳು, ಹೋಟೆಲ್ಗಳು, ಟೂರಿಸಂಗೆ ರಾಷ್ಟ್ರೀಯ ಆದಾಯ ಕೇವಲ ಟೂರಿಸಂ ಇಂದ ಬರುತ್ತೆ. ಆ ದೇಶದಲ್ಲಿ ಕೇವಲ ಒಂದು ಸಂಪನ್ಮೂಲವನ್ನ ದೇಶದ ಅಭಿವೃದ್ಧಿಗಾಗಿ ಬಳಕೆ ಮಾಡಿದಾಗ ಈ ಯುವಕರು ಯಾಕೆ ಅಭಿವೃದ್ಧಿ ಕಡೆ ಹೋಗೋಕ್ಕಾಗಲ್ಲ, ಮಾಡ್ಬೋದಲ್ಲ? ಇನ್ನು ನಮ್ಮ ದೇಶದಲ್ಲಿ ನೋಡೋದಾದ್ರೆ ವೈಜ್ಞಾನಿಕ ಗುಣಮಟ್ಟಗಳಾಗಿರ್ಬೋದು, ತಂತ್ರಜ್ಞಾನದ ಬಳಕೆ ಬೆಳವಣಿಗೆ ಎರಡು ಮುಖ್ಯ ಆಗ್ತವೆ. ನಾವೇನ್ ಮಾಡ್ತಾ ಇದೀವಿ, ಬೇರೆ ಅವರು ಸೃಷ್ಟಿಸಿದಂತಹ ವೈಜ್ಞಾನಿಕ ಅನ್ವೇಷಣೆಗಳು ತಂತ್ರಜ್ಞಾನಗಳನ್ನ ನಾವೇನ್ ಮಾಡ್ತಾ ಇದೀವಿ, ಬಳಕೆ ಮಾಡ್ತಾ ಇದೀವಿ. ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಚೀನಾ ಕಂಟ್ರಿ ಪ್ರಾಡಕ್ಟ್ಸ್ ನ ನಾವು ಬ್ಯಾನ್ ಮಾಡಲಾಯ್ತು ಭಾರತ ಸರ್ಕಾರದಿಂದ. ಯಾಕೆ? ನಾವು ಬೇರೆ ದೇಶಗಳ ಉತ್ಪನ್ನಗಳನ್ನ ಪಡೆದಾಗ ಆ ದೇಶಕ್ಕೆ ಉಪಯೋಗ ಆಗುತ್ತೆ ಹೊರತು ನಮ್ಮ ದೇಶಕ್ಕಲ್ಲ. ನಾವು ವೈಜ್ಞಾನಿಕವಾಗಿ ಮುಂದುವರಿಬೇಕು, ತಂತ್ರಜ್ಞಾನವಾಗಿ ಅಭಿವೃದ್ಧಿ ಹೊಂದಿದಾಗ ಮಾತ್ರ ನಮ್ಮಲ್ಲಿ ಸಾಧನೆ ಆಗ್ತದೆ. ಶೈಕ್ಷಣಿಕ ಗುಣಮಟ್ಟ ಆಗಿರ್ಬೋದು, ಸಂಪನ್ಮೂಲಗಳ ಬಳಕೆ, ಇಲ್ಲಿಯ ರಾಜಕಾರಣ, ಇಲ್ಲಿಯ ದೇಶದ ರಕ್ಷಣೆ, ಇಲ್ಲಿಯ ಸೈನ್ಯ ಪಡೆ, ಇಲ್ಲಿಯ ಯುವಕರಲ್ಲಿರುವಂತಹ ದೇಶಾಭಿಮಾನ, ಇವೆಲ್ಲವೂ ಕಾರಣಗಳಾಗ್ತವೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಉಕ್ರೇನ್ ಮತ್ತು ರಷ್ಯಾ ದೇಶಗಳ ಒಂದು ಯುದ್ಧವನ್ನ ನಾವು ನೋಡಿದ್ವಿ. ಇದರಿಂದ ನಮ್ಮ ದೇಶದ ಒಂದು ಅನುಭವನ ನಾವು ತಗೊಂಡ್ವಿ. ಏನಂದಾಗ, ನಮ್ಮ ದೇಶದಲ್ಲಿರುವಂತಹ ಅತಿ ಹೆಚ್ಚು ಯುವ ಪೀಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ, ಉತ್ತಮ ವ್ಯಾಸಂಗಕ್ಕಾಗಿ, ಮೆಡಿಕಲ್ ಎಜುಕೇಶನ್ಗೋಸ್ಕರ ಈ ಉಕ್ರೇನ್ ದೇಶಗಳಿಗೆ ಹೋಗಿದ್ರು. ಇದಕ್ಕೆ ಕಾರಣ ಏನು? ನಮ್ಮಲ್ಲಿ ಇದೇ ಶಿಕ್ಷಣ ಇದ್ದಾಗ ಅಲ್ಲಿಗೆ ಹೋಗೋ ಅಗತ್ಯ ಬರ್ತಿರ್ಲಿಲ್ಲ ಅನ್ಸುತ್ತೆ. ನಾ ಹೇಳ್ತಿರ್ಬೋದು ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತ. ಕೆಲವು ಒಂದ್ ರೀತಿಲಿ ನೋಡಿದಾಗ ಇಲ್ಲಿ ಅಭಿವೃದ್ಧಿ ಆಗ್ತಾ ಇದಾವೆ. ಡಿಜಿಟಲ್ ಇಂಡಿಯಾ, ಸ್ವಚ್ಛ ಭಾರತ್, ಈ ರೀತಿ ಯೋಜನೆಗಳು ಬರ್ತಾ ಇದಾವೆ. ಆದಾಗ್ಯೂ ಇನ್ನೊಂದು ರೀತಿಯಲ್ಲಿ ಇನ್ನೂ ಬದಲಾವಣೆಗಳನ್ನ ನಾವು ನಮ್ಮ ದೇಶದಲ್ಲಿ ನೋಡಬೇಕಾಗಿದೆ. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರದಿಂದ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಮಾಡೋ ಕರ್ತವ್ಯ ನಮ್ಮ ಯುವಕರಾದ ಕೆಲಸ ಆಗಿದೆ. ಈ ಅಂಶಗಳನ್ನ ನೋಡಿದಾಗ ಮಾತ್ರ ಅಭಿವೃದ್ಧಿ ರಾಷ್ಟ್ರ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತ ಹೇಳ್ತೀವಿ ನಾವು. ನಮ್ಮ ದೇಶದಲ್ಲಿ ಯುವಕರು ಏನ್ ಮಾಡ್ತಾ ಇದ್ದಾರೆ? ಉದ್ಯೋಗ ಇಲ್ಲ, ಉದ್ಯೋಗ ಇಲ್ಲ ಅಂತ ಈ ಮಾತುಗಳನ್ನ ಆಡ್ತಿದ್ದಾರೆ. ಉದ್ಯೋಗ ಇಲ್ಲದೆ ಇರಬಹುದು, ಬಟ್ ನಮ್ಮಲ್ಲಿ ಆತ್ಮವಿಶ್ವಾಸ ಇದೆ, ನಮ್ಮಲ್ಲಿ ಯುಕ್ತಿ ಇದೆ, ಶಕ್ತಿ ಇದೆ. ಆಗಿರುವಾಗ ನಾವ್ಯಾಕೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಅಂದ ಈ ಮಾತನ್ನ ನಾವು ಯುವಕರಿಗೆ ಈ ಮಾತು ಮನದಟ್ಟಾಗಬೇಕು. ಅಂದಾಗ ಮಾತ್ರ ರಾಷ್ಟ್ರ ಅಭಿವೃದ್ಧಿ ಆಗಲು ಅಥವಾ ಶಕ್ತಿಯುತವಾಗಲು, ಸದೃಢವಾಗಲು, ಬಲಿಷ್ಠವಾಗಲು ಕಾರಣ ಆಗ್ತದೆ. ಕೆಲ ಯುವಕರ ಕರ್ತವ್ಯಗಳನ್ನ ತಿಳ್ಕೊಬೇಕಾಗ್ತದೆ. ಅಷ್ಟೇ ಅಲ್ಲದೆ ಇತ್ತೀಚಿನ ದಿನಮಾನಗಳಲ್ಲಿ ಯುವಕರು ಏನ್ ಮಾಡ್ತಾ ಇದ್ದಾರಂದ್ರೆ ತಮ್ಮ ಅಮೂಲ್ಯವಾದ ಸಮಯವನ್ನ ಕೇವಲ ಏನು ಮನೋರಂಜನೆ ಆಗಿರ್ಬೋದು ಅಥವಾ ದುಶ್ಚಟಗಳಿಂದ ಆಗಿರ್ಬೋದು, ಈ ರೀತಿಯಾಗಿ ತಮ್ಮ ಅಮೂಲ್ಯವಾದ ಸಮಯವನ್ನ ವ್ಯರ್ಥ ಮಾಡ್ತಿದ್ದಾರೆ. ಇದೇ ಸಮಯವನ್ನ ನಾವು ಅಭಿವೃದ್ಧಿ ಕಡೆ ತಗೊಂಡೋದಾಗ ಸಹಜವಾಗಿ ಅಭಿವೃದ್ಧಿ ಆಗೇ ಆಗುತ್ತೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದ್ ಕಡೆ ಒಂದ್ ಮಾತನ್ನ ಹೇಳ್ತಾರೆ, ಯುವಕ ಯಾರು ಇತಿಹಾಸವನ್ನ ತಿಳಿದಿರೋದಿಲ್ಲವೋ ಆ ವ್ಯಕ್ತಿ ಇತಿಹಾಸವನ್ನ ಸೃಷ್ಟಿಸಲು ಸಾಧ್ಯ ಇಲ್ಲ ಅಂತ. ಈ ಮಾತು ಇಲ್ಲಿ ಯಾಕೆ ಬಂತು ಅಂದಾಗ, ಯಾವುದೇ ಯುವಕ ತನ್ನ ದೇಶದ ಇತಿಹಾಸವನ್ನ ತಿಳಿದುಕೋಬೇಕಾಗುತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ದೇಶಾಭಿಮಾನ, ದೇಶಭಕ್ತಿ ಕಡಿಮೆ ಆಗ್ತಾ ಇದೆ. ದೇಶದ ಬೆಳವಣಿಗೆಗೆ ಯಾರು ಕಾರಣರು? ದೇಶ ಹಿತವರಾರು? ದೇಶ ರಕ್ಷಕರಾರು? ದೇಶ ಭಕ್ಷಕರಾರು? ಒಳಿತು ಕೆಡದು ಈ ಎರಡೂ ವಿಚಾರಗಳನ್ನ ತಿಳಿದುಕೊಂಡಾಗ ಮಾತ್ರ ನಾವು ನಿಟ್ಟಿನಲ್ಲಿ ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ. ಹಿಂದಿನ ದಾರಿಯನ್ನ ನೆನೆದುಕೊಂಡಾಗ ನಾವು ಮುಂದಿನ ದಾರಿ ಸಾಗೋಕ್ ಸಾಧ್ಯ ಆಗುತ್ತೆ. ಹಾಗಾಗಿ ಇತಿಹಾಸವನ್ನ ತಿಳಿಯೋದು ಈಗಿನ ಯುವಕರ ಕರ್ತವ್ಯವಾಗಿದೆ. ಈಗಿನ ದಿನಮಾನಗಳಲ್ಲಿ ಯುವಕರು ತಮ್ಮ ಕರ್ತವ್ಯಗಳನ್ನ, ತಮ್ಮ ಏನು ಜವಾಬ್ದಾರಿಗಳನ್ನ ನಿಭಾಯಿಸೋದು ಎರಡು ಮುಖ್ಯ ಆಗಿದೆ. ಅಷ್ಟೇ ಅಲ್ಲದೆ ಯುವಕರು ದೇಶದ ರಕ್ಷಣೆಯಲ್ಲಿ, ಬೆಳವಣಿಗೆಯಲ್ಲಿ ಒಂದು ಕಸಬರಿಕೆಯಂತೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂದಾಗ, ದೇಶದಲ್ಲಿರುವಂತ ಭ್ರಷ್ಟಾಚಾರವನ್ನ ತೊಲಗಿಸಬೇಕು, ದೇಶದಲ್ಲಿರುವಂತ ಜಾತೀಯತೆಯನ್ನ ತೊಲಗಿಸಬೇಕು. ಈ ಎಲ್ಲಾ ಅಂಶಗಳ ವಿರುದ್ಧ ಯುವಕ ಸಿಡಿದೆದ್ದೇಳ್ಬೇಕು. ಅಂದಾಗ ಮಾತ್ರ ನಮ್ಮ ದೇಶದ ದೇಶಾಭಿಮಾನ ಇದ್ದಾಗ ಈ ದೇಶದ ಒಳಿತು ನಮ್ಮಲ್ಲಿ ಸಾಧ್ಯ ಆಗುತ್ತೆ. ನಮ್ಮ ಸಾಧನೆಗಳು ವೈಜ್ಞಾನಿಕವಾಗಿರ್ಬೇಕು, ತಾಂತ್ರಿಕವಾಗಿರ್ಬೇಕು, ದೇಶದ ಅಭಿಮಾನವಾಗಿರ್ಬೇಕು, ಶೈಕ್ಷಣಿಕ ಮಟ್ಟ ಆಗಿರ್ಬೇಕು, ಸಂಪನ್ಮೂಲ ಯಾವುದೇ ಎಲ್ಲಾ ದೇಶಗಳಲ್ಲೂ ಸಂಪನ್ಮೂಲಗಳು ಇರ್ತವೆ. ಆದ್ರೆ ಆ ಸಂಪನ್ಮೂಲಗಳನ್ನ ಯಾವ ನಿಟ್ಟಿನಲ್ಲಿ ಬಳಸ್ಕೋತೀನಿ, ದೇಶದ ಅಭಿವೃದ್ಧಿಯಲ್ಲಿ ಯಾವ ರೀತಿ ಬಳಸ್ಕೋತೀನಿ ಅನ್ನೋದು ಮುಖ್ಯ ಆಗುತ್ತೆ. ಆ ವ್ಯಕ್ತಿಯ ಆದಾಯ ರಾಷ್ಟ್ರೀಯ ಆದಾಯವಾಗಿ ಮಾರ್ಪಾಡಾಗಬೇಕು. ರಾಷ್ಟ್ರೀಯ ಆದಾಯ ಹೇಗಿರ್ಬೇಕು ಅಂದ್ರೆ ದೇಶವನ್ನ ರಕ್ಷಣೆ ರಕ್ಷಿಸಿ ಬಲಿಷ್ಠವನ್ನಾಗಿ ಮಾಡ್ಬೇಕಂತೆ. ಯಾಕಂದ್ರೆ ಈ ಎಲ್ಲಾ ಅಂಶಗಳು ಯುವಕರಲ್ಲಿ ಮಾತ್ರ ನಾವು ಕಾಣಬಹುದು. ಯಾಕಂದ್ರೆ ಚಿಕ್ಕ ಮಕ್ಕಳಲ್ಲಿ ಅಥವಾ ವೃದ್ಧರಲ್ಲಿ ನಾವು ಆ ಕ್ರಿಯಾಶೀಲತೆ ಇರಬಹುದು, ಆದ್ರೆ ಅದು ಅದರ ಮಟ್ಟ ಪ್ರಮಾಣ ಕಡಿಮೆ ಇರುತ್ತೆ. ಹಾಗಾಗಿ ಯುವಕರಲ್ಲಿ ಎಲ್ಲಾ ರೀತಿಯ ಜ್ಞಾನ, ಏನು ಉತ್ಸಾಹ ಆಗಿರ್ಬೋದು, ಹುಮ್ಮಸ್ ಆಗಿರ್ಬೋದು, ಕಿಚ್ಚ ಆಗಿರ್ಬೋದು, ಒಳಿತು ಕೆಡತು ಎಲ್ಲವನ್ನ ತಿಳಿಯುವ ಶಕ್ತಿ ಅವನಿಗೆಲ್ಲ ಇರುತ್ತೆ. ಆಗಿರುವಾಗ ದೇಶವನ್ನ ರಕ್ಷಣೆ ಮಾಡಲು, ಬೆಳವಣಿಗೆ ಮಾಡಲು ಯುವಕರ ಸರ್ವತೋಮುಖ ಅಭಿವೃದ್ಧಿ ಏನಾಗುತ್ತೆ, ದೇಶದ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಅಷ್ಟೇ ಅಲ್ಲದೆ ಸ್ವಾಮಿ ವಿವೇಕಾನಂದರನ್ನ ನಾವು ತತ್ವಜ್ಞಾನಿಗಳಂತ ನೋಡ್ತೀವಿ. ಅವರ ಪ್ರತಿ ಮಾತು ಯುವಕರ ಮೇಲೆ ಯುವಕರನ್ನ ಹುರಿದುಂಬಿಸುವ ರೀತಿಯಲ್ಲಿ ಇರುತ್ತೆ. ಏನ್ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಅಂದ್ರೆ, ಯುವಕರೇ ನಿಮ್ಮ ಕಣ್ಣುಗಳಲ್ಲಿ ಕನಸುಗಳ ಛಲ ಇರಲಿ, ಮನಸ್ಸಿನಲ್ಲಿ ಬಿರುಗಾಳಿಯ ವೇಗ ಇರಲಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಯಾವುದೇ ಒಂದು ವಿಚಾರವನ್ನ ನಾವು ಆ ರೀತಿಯಲ್ಲಿ ನಿಟ್ಟಿನಲ್ಲಿ ಕಾರ್ಯವನ್ನ ಮಾಡ್ಬೇಕಂತ ಹೇಳ್ತಾರೆ. ಯುವಕರೇ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅಂತ ಹೇಳ್ತಾರೆ. ಆದ ಕಾರಣ ಈ ವಿವೇಕಾನಂದರ ಒಂದು ನಾವು ಜನ್ಮದಿನವನ್ನ ರಾಷ್ಟ್ರೀಯ ಯುವಕರ ದಿನ ಎಂದು ಆಚರಣೆ ಮಾಡ್ತೀವಿ. ಅವರ ಪ್ರತಿ ನುಡಿಗಳು ಯುವಕರನ್ನ ಬಡಿದೆಬ್ಬಿಸುವಂತೆ ಇರುತ್ತೆ, ರಾಷ್ಟ್ರದ ಬೆಳವಣಿಗೆಯತ್ತ ಇರುತ್ತೆ. ಹೀಗಾಗಿ ನಮ್ಮ ರಾಷ್ಟ್ರ ಬೆಳವಣಿಗೆ ಆಗ್ಬೇಕು, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರದಿಂದ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗ್ಬೇಕಂದ್ರೆ ಇದೆಲ್ಲ ನಮ್ಮೆಲ್ಲರ ಕರ್ತವ್ಯ. ಕಾರ್ಯವಾಗಿದೆ, ಯುವಕರ ಕಾರ್ಯವಾಗಿದೆ. ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದಾಗ ಮಾತ್ರ ನಮ್ಮ ದೇಶ ಮುಂದುವರೆಯಲು ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿಯ ರಾಜಕಾರಣ ಪ್ರತಿಯೊಂದನ್ನು ನಾವು ತಿಳ್ಕೋಬೇಕು, ಅದರ ಎಡೆಗೆ ನಾವು ನಡೆಯೋದಾಗಿದೆ. ಇಲ್ಲಿ ನಾವೇಂತೀವಿ, ನಮ್ಮ ಸೋಲು ಕೇವಲ ನಮ್ಮ ಸೋಲಾಗಿರಲ್ಲ, ಇದು ನಮ್ಮ ರಾಷ್ಟ್ರದ ಸೋಲಾಗಿರುತ್ತೆ. ಹೀಗಾಗಿ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಯಾವುದೇ ಒಂದು ರಾಷ್ಟ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ಅಲ್ಲಿಯ ಯುವ ಪೀಳಿಗೆ ಅವರ ಸಾಧನೆಗಳು ಮುಖ್ಯ ಆಗ್ತವೆ. ಅಷ್ಟೇ ಅಲ್ಲದೆ ನಮ್ಮ ಭಾರತ ದೇಶದಲ್ಲಿ ಸುಮಾರು 65% ಯುವ ಪೀಳಿಗೆ ಇದೆ, ಅದು 35 ವರ್ಷಗಳಿಂದ ಕಡಿಮೆ ಇರುವ ಯುವಕರಿದ್ದಾರೆ. ಯುವ ಪೀಳಿಗೆನೇ ಇರುವಾಗ ಇದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಆಗಿದೆ. ಎಷ್ಟೇ ಟೆಕ್ನಾಲಜಿ ಎಷ್ಟೇ ತಂತ್ರಜ್ಞಾನ ಬಂದರೂ ಸಹ ಇನ್ನೂ ಸಮಯ ತಗೊಳ್ತದೆ. ಇನ್ನೂ ಇಲ್ಲಿಯ ಯುವಕರಿಗೆ ಆ ಒಂದು ಇಚ್ಛಾ ಮಟ್ಟ ಆಗಿರ್ಬೋದು, ಉತ್ಸಾಹ ಕಡಿಮೆ ಆಗಿದೆ. ಯುವಕರು ಜ್ಞಾನವನ್ನ ಹೊಂದಬೇಕು, ದೇಶದ ಬೆಳವಣಿಗೆಗೆ ಹೋರಾಡಬೇಕು, ದೇಶದ ರಕ್ಷಣೆ ಮಾಡಬೇಕು ಅಂತೆಲ್ಲ ನಾವು ತಿಳ್ಕೊಂಡ್ವಿ ಇದರಿಂದ. ಅದೇ ರೀತಿಯಲ್ಲಿ ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರ ಎಂಬ ವಿಷಯವನ್ನು ಕುರಿತು ಮಾತನಾಡಲು ಬರುತ್ತಿದ್ದಾರೆ ಮೊದಲ ವರ್ಷದ ಪ್ರಶಿಕ್ಷಣಾರ್ಥಿಯಾದ ಮೊಹಮ್ಮದ್ ಯೂಸುಫ್. ರೋಲ್ ಆಫ್ ಯೂತ್ಸ್ ಇನ್ ಅ ನೇಷನ್ ಬಿಲ್ಡಿಂಗ್. ಇಟ್ಸ್ ಅ ಆಲ್ ನೋನ್ ಫ್ಯಾಕ್ಟ್ ದಟ್ ದ ಯೂತ್ಸ್ ಇನ್ ಎನಿ ಕಂಟ್ರಿ ಇಸ್ ಅ ಗ್ರೇಟೆಸ್ಟ್ ಅಸೆಟ್ಸ್. ಯೂತ್ಸ್ ಆರ್ ದ ಗ್ರೇಟೆಸ್ಟ್ ಅಸೆಟ್ಸ್ ಆರ್ ದ ರಿಸೋರ್ಸ್ ದ ಕಂಟ್ರಿ ವಿಚ್ ಕ್ಯಾನ್ ಹ್ಯಾವ್. ದೇ ಆರ್ ಇಂಡೀಡ್ ದ ಫ್ಯೂಚರ್ ಆಫ್ ದಿ ಕಂಟ್ರಿ ವಿಚ್ ಕ್ಯಾನ್ ಬಿ ರಿಪ್ರೆಸೆಂಟ್ ಇನ್ ಎಟ್ ಎನಿ ಲೆವೆಲ್. ದ ರೋಲ್ ಆಫ್ ಯೂತ್ಸ್ ಇನ್ ಅ ನೇಷನ್ ಬಿಲ್ಡಿಂಗ್ ಈಸ್ ಮಚ್ ಮೋರ್ ದೆನ್ ವಿ ಮೈಟ್ ಥಿಂಕ್. ದ ಇಂಟೆಲಿಜೆನ್ಸ್ ಅಂಡ್ ದಿ ವರ್ಕ್ ಆಫ್ ಅ ಯೂತ್ ಕ್ಯಾನ್ ಚೇಂಜ್ ಅಂಡ್ ಟೇಕ್ ಅ ಕಂಟ್ರಿ ಟು ಅ ಪಾತ್ ವೇ ಆಫ್ ದಿ ಸಕ್ಸಸ್. ಎವ್ರಿ ಸಿಟಿಜನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ಕಂಟ್ರಿ, ಡೆವಲಪ್ಮೆಂಟ್ ಆಫ್ ದಿ ನೇಷನ್. ವೇರ್ ಆಸ್ ವಿ ಕ್ಯಾನ್ ಅನ್ ಹಿಯರ್ ಆರ್ ಇಗ್ನೋರ್, ವಿ ಕೆನಾಟ್ ಇಗ್ನೋರ್ ದಿ ಯೂತ್ಸ್. ದೇ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದಿ ಕಂಟ್ರಿ. ಅ ಪಾಪ್ಯುಲರ್ ಪ್ರವರ್ಬ್ ವಿ ಮೇನ್ಲಿ ಯೂಸ್ ಆನ್ ಅ ಡಿಫರೆಂಟ್ ವೇಸ್. ದ ಡೆವಲಪ್ಮೆಂಟ್ ಆಫ್ ಅ ನೇಷನ್ ಲೈಸ್ ಇನ್ ದ ಫ್ಯೂಚರ್, ಇನ್ ದ ಹ್ಯಾಂಡ್ಸ್ ಆಫ್ ದ ಫ್ಯೂಚರ್ ಜನರೇಷನ್. ಡೆಮೋಕ್ರಸಿ, ಎಕನಾಮಿ, ಟೆಕ್ನಾಲಜಿ, ಡೆವಲಪ್ಮೆಂಟ್ ಆಫ್ ದಿ ಮೆಡಿಕಲ್ ಸೈನ್ಸಸ್ ಆಲ್ ಲೈಸ್ ಇನ್ ದ ಓನ್ಲಿ ಹ್ಯಾಂಡ್ಸ್ ಆಫ್ ದಿ ಯೂತ್ಸ್. ದ ಗ್ಲೋಬಲ್ ವಾರ್ಮಿಂಗ್, ಪೊಲ್ಯೂಷನ್ಸ್, ಅನ್ಎಂಪ್ಲಾಯ್ಮೆಂಟ್, ಪಾವರ್ಟಿ, ಸಚ್ ಮೇಜರ್ ಪ್ರಾಬ್ಲಮ್ಸ್ ಕ್ಯಾನ್ ಓನ್ಲಿ ಬಿ ಸಾಲ್ವ್ ಬೈ ದಿ ಇಂಟೆಲಿಜೆನ್ಸಿ ಅಂಡ್ ದಿ ವರ್ಕ್ಸ್ ಅಂಡ್ ದ ಹಾರ್ಡ್ ಡೆಡಿಕೇಟೆಡ್ ವರ್ಕ್ ಆಫ್ ದಿ ಯೂತ್ಸ್ ಓನ್ಲಿ. ಸ್ವಾಮಿ ವಿವೇಕಾನಂದ ಒನ್ ಸೆಡ್, ಮೈ ಫೇತ್ ಈಸ್ ಇನ್ ದ ಫ್ಯೂಚರ್ ಜನರೇಷನ್, ಮೈ ಫೇತ್ ಈಸ್ ಇನ್ ದ ಮಾಡರ್ನ್ ಜನರೇಷನ್. ದಿಸ್ ಕ್ವೋಟ್ ಡಿಸ್ಕ್ರೈಬ್ಸ್ ದ ಎಫೆಕ್ಟ್ಸ್, ದ ಇಂಪ್ಯಾಕ್ಟ್ಸ್ a youth can have on a society. 60% we can see the historical events which have proven the power of the youths, where we can see the 60% of the youths in the First World War have given and helped their country Germany to win the war. In a worst phase, they were at the worst phase or far more than a winning position to win a world war, whereas 60% of the youths were involved in the war to take their country to a winning position. And such as a mission to make a first man to walk on the moon involved 80% of the youths in the programming, in the designing, in the successment of the mission to walk on a person on a move involved 80% of the youths. The first person who walk on a moon is also a youth. He has a dedication to do something for the country, to make fame of his country. So he have thought some different and walked. He have put the first step on the moon. So today, India is also a youngest nation. It has 55% of the youth population in this country. You know, half of the world population, that is 1.8 million people, are under the age of 25. 8 million people are under the age of 11 to 25, which is considered as the world's largest, youngest population ever. The youth can contribute in many fields, many streams, many ways, like the many youths are contributing in economic ways, in contributing in economic, technology and political ways. So like we can see in the technology, we have from a generation to generation, we have seen the different generations, like we millennials, and like we are living in a generation that is called alpha generation, the generation which has access almost of the technologies. The generations before us, the millennials, the baby boomers, all are, these names have been given on the basis of the development of the technology. The latest development which I want to mention, this is the highest peak of the technology which we have reached, that is the Alexa. The Alexa which is become a major part of our life. The technology, we thought that technology won't have the feelings, but we can see Alexa goes through us with a feeling emotion. We have a connection with that Alexa. From a good morning to a good night, we have connected to our technology with the Alexa. So it's the development of the country which have done by the youth. So do you have anyone know who have created this Alexa? The person who is created the Alexa is Rohit Prasad. Rohit Prasad is an Indian who have created the almost highest peak of the technology in the artificial intelligence. In May 2026. Later, it has been purchased by the company Amazon, and Rohit Prasad is also working as a senior scientist of artificial technology in the Amazon. So different youths are also contributing in the way of economic. We can see many, a large list of newly developed entrepreneurs, like you can see Zomato, Swiggy, Byju's, Unacademy. This all has a new impact in the society. This all has grown in a larger way they didn't expect it. The entrepreneurs gone through their own ideas, their own mindset up. They have guts to think different, and they have achieved their goals. So this all have been done by the youths, which are different things. Like, I want to like to take you all in a situation where we all come to the college daily, we work hard, we learn something new, then we go to the home. When we go to the home, we meet our parents. Our parents ask, how was your day? What you have learned? Did you have achieved something new? Why they will ask? Because they have hopes on us. They have expectations on us. They wanted us to become something. They wanted us to achieve something in a society. They wanted us to become a good person in a society. So this all is only about the parents. Just imagine, if it's about only the parents, then what is the expectation? What is the need of the country to us? What country wants from us? What we need to contribute in the society? What we should contribute in the society? The country and the nation and the society will only remember those who will give to them, who will contribute to the society. Society won't remember all the peoples. The peoples who have remembered are the peoples who have contributed to their society. So the youths can be contribute in many ways. There are many streams, there are many ways we can contribute to their society, but there are certain steps we need to follow. The first step we should think is, we need to know what we are good at. We need to know what we are good at. What is our strengths? What we can do? What's my ability? What's my weakness? We need to mention this. We need to get targeted on this all. We need to choose the mountain. We need to choose the mountain for which we can climb for the nation. We need to get our strengths to contribute for the society. So this all considered only a first step, which is know what we are good at. The second point which we need to consider is be sincere what you do. We need to do constant work. Like, we don't do it someday and give a gap to that work. Don't. We need to do that constantly. We need to be sincere. Like, when we take a word about corruption, all our minds goes to government officials, policies, that's all. But when we are in the college campus, we have an aim to achieve a good marks. But we are achieving that good marks by cheating in the exam, then how can we be sincere? It's also a first step for the corruption only. When we ask for the corruption, we look at the around of the world, but we don't look at ourselves, that what we are doing for the corruption. So be sincere, be active, be proactive for the work, what you want to contribute for the society. Then we need to have a big dreams. Dreams are those dreams that won't let you to sleep. The dreams are that continuously urge to you that you have to give your almost best. You have to use all your potentials to do that. You shouldn't do the contribution to the society. So we need to dream big. So these are the some steps that we have to mention in our life to contribute to the society. So by concluding, I ask you that we are the youths, we are the future generation of the nation. We want to contribute to this society. So let's take a oath that we will involve in the development of the country. We will give a success path to the nation. ಯುವಕರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಸಾಧನೆಯನ್ನು ಮಾಡಿದ್ದಾರೆ. ಯುವಕರು ರಾಷ್ಟ್ರಕ್ಕಾಗಿ ತ್ಯಾಗವನ್ನು ಮಾಡಬೇಕು. ಯುವಕರು ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಆಗ ಮಾತ್ರ ರಾಷ್ಟ್ರದ ಏಳಿಗೆಯಾಗುವುದರಲ್ಲಿ ಸಂದೇಹವಿಲ್ಲ. ಮಾತನಾಡಲು ಬರುತ್ತಿದ್ದಾರೆ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿಯಾದ ರಾಜೇಶ್ವರಿ ಅವರು. ನಾನು ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬ ವಿಷಯದ ಕುರಿತು ಮಾತಾಡ್ತಾ ಇದ್ದೇನೆ. ಈ ಯೋಜನೆ ಯಾವಾಗ ಮಾಡಿದಾರಪ್ಪ ಅಂದ್ರೆ, ಅಕ್ಟೋಬರ್ 31, 2015 ಈ ಯೋಜನೆಯನ್ನು ಮಾಡಿದ್ದಾರೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜನ್ಮದಿನ ಶುಭಾರಂಭದಲ್ಲಿ ಒಂದೇ ಭಾರತ ಶ್ರೇಷ್ಠ ಭಾರತ, ಏಕ್ ಭಾರತ್ ಶ್ರೇಷ್ಠ ಭಾರತ್ ಯೋಜನೆಯನ್ನು ಉದ್ಘಾಟಿಸಿದರು. ಧರ್ಮಗಳು, ಜಾತಿ ಮತ್ತು ವರ್ಗಗಳ ವಿಷಯದಲ್ಲಿ ಬಹಳ ಭಿನ್ನತೆ ದೇಶವಿದ್ದರೂ ದೇಶದ ಏಕತೆಯನ್ನು ಗಮನದಲ್ಲಿಟ್ಟುಕೊಂಡು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜನ್ಮದಿನದಂದು ಈ ಯೋಜನೆಯನ್ನು ಕೈಗೊಂಡಿದ್ದಾರೆ. ಪ್ರತಿ ರಾಜ್ಯದ ಸಂಸ್ಕೃತಿಯನ್ನು ಪರಸ್ಪರ ಪರಿಚಯಿಸುವುದು ಮತ್ತು ಅವುಗಳ ನಡುವೆ ಪರಸ್ಪರ ಸಂಬಂಧವನ್ನು ಸುಧಾರಿಸುವುದು ಈ ಯೋಜನೆಯ ಉದ್ದೇಶ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಅನ್ನೋ ಒಂದು ಯೋಜನೆಯಿಂದ ನಾವು ಸಕಾರಾತ್ಮಕ ಚಿಂತನೆಯನ್ನು ಬೆಳವಣಿಗೆ ಮಾಡಬಹುದು. ದೇಶದ ಒಟ್ಟಾರೆ ಪ್ರಗತಿ ಅದರ ನೈತಿಕ ಪ್ರಗತಿಯಿಂದ ವೃದ್ಧಿಸುತ್ತದೆ ಎಂದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಹೇಳಿದ್ದಾರೆ. ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ಸಂಸ್ಕೃತಿಗಳಿಂದ ಕೂಡಿರ್ತದೆ. ಒಂದಲ್ಲಿ ನೃತ್ಯದಲ್ಲಿ ಮುಂದುವರೆದಿದ್ರೆ ಇನ್ನೊಂದು ನಾಟಕಗಳು, ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಮುಂದುವರಿಯುತ್ತದೆ. ಅಂತಹ ಕಾರ್ಯಕ್ರಮಗಳ ಕುರಿತು, ಆಚರಣೆಗಳ ಕುರಿತು ನಾವು ತಿಳ್ಕೊಂಡ್ರೆ, ಅಂದ್ರೆ ಒಂದು ರಾಜ್ಯದಲ್ಲಿ ಮತ್ತು ಇನ್ನೊಂದು ರಾಜ್ಯಗಳೆಲ್ಲ ನಡುವೆ ಇರುವಂತಹ ಸಂಬಂಧಗಳು, ಹಬ್ಬದ ಆಚರಣೆಗಳಾಗಿರ್ಬೋದು, ವಿವಿಧ ಆಚರಣೆಗಳ ಮೂಲಕ ನಾವು ಅದನ್ನ ತಿಳ್ಕೊಂಡಾಗ ಮಾತ್ರ ಅದು ನಾವು ಒಂದು ಎರಡೂ ವಿಷಯಗಳ ಕುರಿತು ಅಧ್ಯಯನ ಮಾಡ್ತೀವಲ್ಲ, ಅದನ್ನು ಕೂಡ ನಾವು ಏನಂತ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂತ ಇದ್ ಮಾಡಬಹುದು. ವಿವಿಧ ಸಂಸ್ಕೃತಿಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಗೌರವಿಸುವುದನ್ನು ಕಲಿಯುವುದು. ಕೇಂದ್ರ ಮಾನವನ ಸಂಪನ್ಮೂಲ ಅಭಿವೃದ್ಧಿಯ ಸಚಿವಾಲಯವು ಏಕ ಭಾರತ ಶ್ರೇಷ್ಠ ಭಾರತ ಅಡಿಯಲ್ಲಿ 1000 ಹೆಚ್ಚು ಸಾಂಸ್ಕೃತಿಕ ಕರಕುಶಲಗಳು ಮತ್ತು ಕ್ರೀಡಾಕೂಟಗಳನ್ನು 227 ವಿಶ್ವವಿದ್ಯಾಲಯಗಳು ಮತ್ತು 450 ಶಾಲೆಗಳಲ್ಲಿ ಆಯೋಜಿಸಿದ್ದು, ಇದರಲ್ಲಿ ವಿಭಿನ್ನ ಸಾಂಸ್ಕೃತಿಕಗಳು 200,000 ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಪೋಷಕರು ಭಾಗವಹಿಸಿದರು. ಸಚಿವಾಲಯ ಭಾಷಾ ಸಂಗಮ ಯೋಜನೆಯಲ್ಲಿ 1-12 ತರಗತಿಯ ವಿದ್ಯಾರ್ಥಿಗಳು ಹಲವು ಪ್ರಾದೇಶಿಕ ಭಾಷೆಗಳಲ್ಲಿ ವಾಕ್ಯಗಳನ್ನು ಸೇರಿಸಿ ಮಾತನಾಡುವುದನ್ನು ಕಲಿಸಿತು. ಸ್ವಚಿಂತನೆ ಅಂದ್ರೆ ಏಕ್ ಭಾರತ್ ಶ್ರೇಷ್ಠ ಭಾರತ್ ಯೋಜನೆಯಿಂದ ನಾವು ಸ್ವಚಿಂತನೆಯನ್ನ ಕೂಡ ನಾವು ಮಾಡಬಹುದು. ಹಿಂದೆ ಕೂಡ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಮತ್ತು ಇನ್ನು ಅನೇಕ ಮಹಾನ್ ವ್ಯಕ್ತಿಗಳು ನಾವೆಲ್ಲ ಒಂದೇ ಅನ್ನೋ ಒಂದು ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಿದ್ದಾರೆ. ಇಡೀ ದೇಶವನ್ನು ಏಕತೆಯನ್ನು ಬೆಸೆಯುವ ಕಾರಣವಾದ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಅದಕ್ಕೆ ಪ್ರೀತಿಯನ್ನು ಒಂದು ಮಾರ್ಗವೆಂದು, ಅಂತಹ ಪ್ರೀತಿಗೆ ಇತರರನ್ನು ಹತ್ತಿರದಿಂದ ಅರ್ಥ ಮಾಡಿಕೊಳ್ಳುವುದು ಅಗತ್ಯ ಎಂದು ನಂಬಿದ್ದರು. ಏಕ್ ಭಾರತ್ ಶ್ರೇಷ್ಠ ಭಾರತ ಅಡಿಯಲ್ಲಿ ದೇಶದ ಯುವಕರು ಇತರ ರಾಜ್ಯಗಳಿಗೆ ಹೆಚ್ಚು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಇದಕ್ಕೆ ಪ್ರವಾಸೋದ್ಯಮಗಳು, ಸಚಿವಾಲಯಗಳು, ಭಾರತ ಪರ್ವ ಮತ್ತು ಪರ್ಯಟ ನಂತರ ಪ್ರಯತ್ನಗಳು ನಡೆದವು. ಯುವಜನ ವ್ಯವಹಾರಗಳ ಇಲಾಖೆ ಆಯೋಜಿಸಿರುವ ಅಂತಾರಾಜ್ಯ ಯುವ ವಿನಿಮಯ ಕಾರ್ಯಕ್ರಮಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾವೆ. ಅದೇ ರೀತಿ ಈ ಯೋಜನೆಯಿಂದ ಸಹಯೋಗ ಮೂಲಕ ಅರ್ಥ ಮಾಡಿಕೊಳ್ಳುವಿಕೆ, ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಡಿಯಲ್ಲಿ ಸಾಂಸ್ಕೃತಿಕ ಕ್ರೀಡೆ ಮತ್ತು ಪ್ರವಾಸೋದ್ಯಮಗಳು ಕಾರ್ಯಕ್ರಮಗಳು ಎಲ್ಲಾ ರಾಜ್ಯಗಳು ಮತ್ತು ಕ್ರೀಡಾಡಳಿತ ಪ್ರದೇಶದಲ್ಲಿ ಅವುಗಳನ್ನು ಬೆಸೆಯುವ ಮತ್ತು ಪರಸ್ಪರ ಅರಿತುಕೊಳ್ಳುವುದನ್ನು ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮಗಳ ಅಡಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದಿಂದ ತಮಿಳುನಾಡು, ಪಂಜಾಬ್, ಆಂಧ್ರಪ್ರದೇಶ್, ಹಿಮಾಚಲ ಪ್ರದೇಶ್ ಮತ್ತು ಕೇರಳ, ಉತ್ತರಾಖಂಡದಿಂದ ಕರ್ನಾಟಕ, ಹೀಗೆ ಹಲವು ರಾಜ್ಯಗಳಿಗೆ ಬೆಸಿಗೆಯನ್ನು ಹೊಂದಿದೆ. ಅದೇ ರೀತಿ ಒಟ್ಟಿಗೆ ಹಬ್ಬಗಳ ಆಚರಣೆ, ಏಕ್ ಭಾರತ್ ಶ್ರೇಷ್ಠ ಭಾರತ್ ದುಡಿಮೆಯಲ್ಲಿ ಸಾಂಸ್ಕೃತಿಕ ಸಚಿವಾಲಯವು ಗುಜರಾತ್, ಕರ್ನಾಟಕ, ದಿಲ್ಲಿ ಬೃಹತ್ ಸಾಂಸ್ಕೃತಿಕ ಉತ್ಸವವನ್ನು ಆಯೋಜಿಸಿ ಶಾಸ್ತ್ರೀಯ ಮತ್ತು ಜನಪ್ರಿಯ ಸಂಗೀತ ಕಾರ್ಯಕ್ರಮಗಳು, ನೃತ್ಯ ಪ್ರದರ್ಶನ, ರಂಗ ಮತ್ತು ನಾಟಕ ಕಾರ್ಯಕ್ರಮಗಳು ಇದ್ದವು. ಸಾಂಸ್ಕೃತಿಕ ಕುಂಭಮೇಳ, ಕಂಬೀರ ಉತ್ಸವ, ನರ್ಮದಾ ನಾಟ್ಯ ಮಹೋತ್ಸವ ವೈವಿಧ್ಯತೆಯಲ್ಲಿ ಏಕತೆಯನ್ನು ಪ್ರದರ್ಶಿಸಿದವು. ಯೋಜನೆಗೆ ರಾಜ್ಯಗಳ ಉತ್ಸಾಹ, ಏಕ್ ಭಾರತ್ ಶ್ರೇಷ್ಠ ಭಾರತ ಯೋಜನೆಯ ಸಂಬಂಧಿಸಿದ ರಾಜ್ಯಗಳಲ್ಲಿ ಸಾಕಷ್ಟು ಸಂಭ್ರಮಿಸಿದ ಹರಿಯಾಣ ಮತ್ತು ತೆಲಂಗಾಣ ಪರಸ್ಪರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹಂಚಿಕೊಳ್ಳುವ ಮೂಲಕ ತಮ್ಮ ಸಹಯೋಗವನ್ನು ಹರಿಯಾಣದಲ್ಲಿ ಎಂದು ಹೆಸರಿದೆ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಯೋಜನೆಯಿಂದ ನಾವು ಏನನ್ನು ಅರಿತುಕೊಳ್ಳಬೇಕಂದ್ರೆ, ಯುವಜನರು ಅಂದ್ರೆ ಯುವಕರು ಇದನ್ನ ನಾವು ಅರ್ಥ ಮಾಡಿಕೊಂಡ್ರೆ, ಅಂದ್ರೆ ನಮ್ಮ ಮುಂದಿನ ಬರುವ ಪೀಳಿಗೆಯಲ್ಲಿ ನಾವು ಇದನ್ನ ನಾವು ಸರಿಯಾಗಿ ಮಾಹಿತಿಯನ್ನು ನೀಡಿದ್ರೆ ಯುವಕರಲ್ಲಿ ಈ ಮನೋಭಾವ ಅಂದ್ರೆ ನಾವೆಲ್ಲ ಒಂದೇ, ಎಲ್ಲ ರಾಜ್ಯಗಳ ಮತ್ತೆ ಆಚರಣೆಗಳು ಎಲ್ಲ ನಾವು ಸಾಂಸ್ಕೃತಿಕ ಕ್ರೀಡೆಗಳ ಬಗ್ಗೆ ನಾವು ಅರಿತುಕೊಂಡಾಗ ಮಾತ್ರ ನಮ್ಮ ರಾಜ್ಯಗಳ ಪರಸ್ಪರ ಸಂಬಂಧ ಏನಾಗಿರುತ್ತೆ, ಚೆನ್ನಾಗಿರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಯೋಜನೆಯನ್ನು ಕೈಗೊಂಡಿದ್ದಾರೆ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂದ್ರೆ ನಾವೆಲ್ಲ ಒಂದೇ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಈ ಆಯೋಜನೆಯನ್ನು ಮಾಡಿದ್ದಾರೆ. ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರ ಎಂಬ ವಿಷಯದ ಕುರಿತು 2ನೇ ವರ್ಷದ ಪ್ರಶಿಕ್ಷಣಾರ್ಥಿಯಾದ ಆನಂದ್ ಇವರು ಮಾತನಾಡಲಿದ್ದಾರೆ. ಭಾರತ 100% ಹೆಚ್ಚಾಗಿ ಯುವಕರನ್ನು ಹೊಂದಿರುವಂತಹ ದೇಶ. ಸಿಡಿಲ ಸಂತ, ಪುರುಷ ಸಿಂಹನೆಂದು ಕರೆಸಿಕೊಂಡಂತಹ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಕಬ್ಬಿಣದಂತಹ ಮಾಂಸಖಂಡಗಳು ಉಕ್ಕಿನಂತಹ ನರಮಂಡಲ, ಮಿಂಚಿನಂತಹ ಬುದ್ಧಿಶಕ್ತಿ, ಅಗೋ ಬೆಟ್ಟ ಇದೆ ಅಂತ ಹೇಳಿದ್ರೆ ಅದನ್ನ ಪುಡಿ ಪುಡಿ ಮಾಡಿ ಕಾಲ್ ಕೆಳಗೆ ತರುವಂತಹ ಯುವಶಕ್ತಿ ನಮ್ಮ ಭಾರತ ದೇಶದಲ್ಲಿ ಇರಬೇಕು. ನಮ್ಮ ಇತಿಹಾಸದ ಪಠ್ಯ ಪುಸ್ತಕಗಳು ಕೂಡ ಯುವಕರನ್ನ ದಾರಿ ತಪ್ಪಿಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾವೆ. ಹೇಗೆ, ಈ ಒಂದು ಇತಿಹಾಸದ ಪಠ್ಯ ಪುಸ್ತಕಗಳಲ್ಲಿ ಹಲವಾರು ವ್ಯಕ್ತಿಗಳು ಮರೆಮಾಚಿ ಹೋಗಿದ್ದಾರೆ. ಹಲವಾರು ಭಾರತದ ಸಂತರು, ಭಾರತದ ಶ್ರೇಷ್ಠ ವ್ಯಕ್ತಿಗಳು, ಭಾರತದಲ್ಲಿ ಹೋರಾಡಿದಂತಹ ನಿದರ್ಶನದ ವ್ಯಕ್ತಿಗಳು, ಹಲವಾರು ವ್ಯಕ್ತಿಗಳನ್ನ ಮರೆಮಾಚಿದ್ದಾರೆ. ಯಾರ್ಯಾರು ಅಂತಹ ಸಾಲಿನಲ್ಲಿ, ಶಿವಾಜಿ ಮಹಾರಾಜ್, ಪ್ರೀತಿಲತಾ ಒಡೆದಾರ್, ಮದನ್ ಲಾಲ್ ದಿಂಗ್ರಾ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ರಾಜ್ಗುರು, ಸುಖದೇವ್, ಇವರೆಲ್ಲರ ಬಗ್ಗೆ ಹೆಚ್ಚಾಗಿ ಹೇಳಿಕ್ ಹೋಗ್ಲಿಲ್ಲ. ಅದೇ ರೀತಿ ಕನ್ನಡದಲ್ಲಿ ಒಂದು ಮೂರು ಸಾಗರ ನೂರು ಮಂದಿರ ದೈವ ಸಾಸಿರವಿದ್ದೊಡೆ, ಸಿಂಧು ಇದ್ದೊಡೆ, ಗಂಗಾ ಇದ್ದೊಡೆ, ಗಿರಿ ಹಿಮಾಲಯವಿದ್ದೊಡೆ, ವೇದವಿದ್ದೊಡೆ, ಶಾಸ್ತ್ರವಿದ್ದೊಡೆ, ಗುರು ಪರಂಪರೆ ಇದ್ದರೆ ಏನು ಸಾರ್ಥಕ? ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ, ಅಂದ್ರೆ ಮನೆಯ ಮಕ್ಕಳೇ ಇಲ್ಲಿ ನಿದ್ರಿಸುತ್ತಿದ್ದರೆ ಭಾರತಕ್ಕಾಗಿ ಹೋರಾಡುವಂತಹ ನಿದರ್ಶನಗಳು ಎಲ್ಲಿ? ಗಂಡುಗಲಿ ಕುಮಾರರಾಮ 12ನೇ ವಯಸ್ಸಿಗೆ ತನ್ನ ಒಂದು ಕ್ಷಾತ್ರ ಯುದ್ಧದಿಂದ ತನ್ನ 12ನೇ ವಯಸ್ಸಿಗೆ ತನ್ನ ರಾಜ್ಯದ ಮೇಲೆ ಎರಗಿ ಬಂದಂತಹ ವ್ಯಕ್ತಿಗಳನ್ನ ಒಂದೇ ಏಟಿಗೆ ಗುದ್ದಿ ಸಾಯಿಸಿದಂತಹ ವ್ಯಕ್ತಿ ಗಂಡುಗಲಿ ಕುಮಾರರಾಮ. ಆದ್ರೆ ಇತಿಹಾಸದ ಪಠ್ಯ ಪುಸ್ತಕಗಳಲ್ಲಿ ಗಂಡುಗಲಿ ಕುಮಾರರಾಮನ ಬಗ್ಗೆ ಇದೆಯಾ? ಈ ಒಂದು ವ್ಯಕ್ತಿಗಳ ಬಗ್ಗೆ ಇತಿಹಾಸದ ಪಠ್ಯ ಪುಸ್ತಕಗಳಲ್ಲಿ ಅಳವಡಿಸಿದಾಗ ಯುವ ಜನಾಂಗ ಅವರಲ್ಲಿ ಕೂಡ ಧೈರ್ಯ ಸಾಹಸಗಳು ತುಂಬುತ್ತಾ ಹೋಗ್ತವೆ. ಇಂತಹ ವ್ಯಕ್ತಿಗಳನ್ನ ನಾವೆಲ್ಲರೂ ಕೂಡ ಮರಿತಾ ಹೋಗ್ತಾ ಇದ್ದೇವೆ ಅನ್ನುವಂತಹದ್ದು ಬಹಳ ನೋವಿನ ಸಂಗತಿ. ಅದೇ ರೀತಿ ಯುವಕರು ಇವತ್ತಿನ ದಿನಮಾನಗಳಲ್ಲಿ ಸ್ವಾಮಿ ವಿವೇಕಾನಂದರು ಹೇಳುವಂತೆ ಗುಡ್ಡ ಕಡಿದು ಏನ್ ಮಾಡ್ಬೇಕು, ಅಗೋ ಗುಡ್ಡ ಇದೆ ಅಂತ ಹೇಳಿದ್ರೆ ಕಾಲ್ ಕೆಳಗೆ ತರುವಂತಹ ಯುವಶಕ್ತಿ ಇರಬೇಕು ಅಂತ ಹೇಳಿದ್ರು. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಅದು ಅಗೋ ಗುಡ್ಡ ಇದೆ ಅಂತ ಹೇಳಿದ್ರೆ ಅಲ್ಲಿ ಮಜಾ ಮಾಡ್ಲಿಕ್ಕೆ ಹೋಗ್ತಾರ. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಸಂಸ್ಕೃತಿಯನ್ನ ಮರೀತಾ ಹೋಗ್ತಾ ಇದ್ದಾರೆ. ನಮ್ಮ ಭಾರತ ದೇಶ ಇಡೀ ಜಗತ್ತಿಗೆ ಸಂಸ್ಕೃತಿಯನ್ನ ಕಲಿಸಿಕೊಟ್ಟಂತಹದ್ದು. ಇವತ್ತು ಎಲ್ಲ ಯುವಕರು ಏನ್ ಮಾಡ್ತಾ ಇದ್ದಾರೆ, ದೈನಂದಿನ ಕೆಲಸ ಏನು ಅಂದ್ರೆ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಹೇಳ್ತಾ ಇದೆ, ಭಾರತ ದೇಶದ ರಕ್ಷಣೆಯನ್ನು ಮಾಡಬೇಕು, ಭಾರತದ ಸಂಸ್ಕೃತಿಯನ್ನು ಉಳಿಸಬೇಕು. ಯಾವಾಗ ಭಾರತ ದೇಶದ ಸಂಸ್ಕೃತಿಯನ್ನು ಉಳಿಸ್ತಾ ಹೋಗ್ತೇವೋ ಇಡೀ ಭಾರತ ದೇಶ ಜಜ್ವಲ್ಯಮಾನವಾಗಿ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲ ಸ್ಥಾನಕ್ಕೆ ಏರಲಿ ಸಾಧ್ಯ ಆಗುತ್ತೆ. ಹಾಗೆ ನಮ್ಮ ಭಾರತ ದೇಶದಲ್ಲಿ ಯುವ ಜನಾಂಗ ಜಾಸ್ತಿ ಜನ ಇದ್ದಾರೆ. ಯುವಕರನ್ನ ಬಡಿದೇಳಿಸುವಂತಹ ಸರ್ಕಾರಗಳು ನಮಗೆ ಬೇಕು. ಭಾರತದ ಸಂಸ್ಕೃತಿಯನ್ನ ಉಳಿಸಬೇಕು, ಆ ಒಂದು ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಬೇಕು ಅಂತ ಹೇಳ್ತಾ. ಅದೇ ರೀತಿಯಾಗಿ ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರ ಎಂಬ ವಿಷಯವನ್ನು ಕುರಿತು ಮಾತನಾಡಲು ಬರುತ್ತಿದ್ದಾರೆ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿಯಾದ ಕೃಷ್ಣ ಇವರಿಂದ. ಒಂದು ರಾಷ್ಟ್ರದ ನಿರ್ಮಾಣಕ್ಕೆ, ಒಂದು ರಾಷ್ಟ್ರದ ಅಭಿವೃದ್ಧಿಗೆ ಮೂಲ ತಳಹದಿನೇ ಯುವಕರು ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೇನೆ. ನನಗೆ ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಒಂದು ಹೇಳಿದ ಒಂದು ಮಾತು ನೆನಪು ಬರುತ್ತೆ, ಏಳಿ ಎದ್ದೇಳಿ ಯುವಕರೇ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿದ್ರು. ಅಂದ್ರೆ ಯುವಕರಿಂದ ಮಾತ್ರ ಏನನ್ನಾದರೂ ಸಾಧಿಸುವಂತ ಸಾಮರ್ಥ್ಯ ಅಥವಾ ಏನನ್ನಾದರೂ ಗುರಿಯನ್ನು ಮುಟ್ಟುವಂತ ಶಕ್ತಿ ಅದು ಯುವಕರಲ್ಲೇ ಅಡಗಿರುತ್ತೆ ಅನ್ನೋದು ಆಗಿನ ತರುಣ. 31.5 ವರ್ಷ ಯುವಕರಿಂದ ಒಂದು ರಾಷ್ಟ್ರದ ನಿರ್ಮಾಣ, ಯುವಕರಿಂದ ಒಂದು ರಾಷ್ಟ್ರದ ಬದಲಾವಣೆ ಅಂತಕ್ಕಂಥದ್ದನ್ನ ಯುವಕರೇ ಮಾಡಕ್ಕೆ ಸಾಧ್ಯ. ಯಾಕೆ ಯುವಕರೇ ಮಾಡಬೇಕು, ವಯಸ್ಸಾದ್ರೂ ಮಾಡಕ್ಕಾಗಲ್ಲ ಅಂತೇನಿಲ್ಲ, ಯುವಕರಲ್ಲಿ ಆ ಸಾಮರ್ಥ್ಯ ಅಡಗಿರುತ್ತೆ. ಯೌವನ ವಯಸ್ಸು ತುಂಬಿರುತ್ತೆ, ಸದೃಢವಾದ ದೇಹ, ಸದೃಢವಾದ ಮನಸ್ಸು ಆ ಯುವಕರಲ್ಲಿ ಅಡಗಿರುತ್ತೆ. ಆ ಒಂದು ಕಾರಣಕ್ಕಾಗಿ ಒಂದು ರಾಷ್ಟ್ರದ ಅಭಿವೃದ್ಧಿಯನ್ನು ಒಬ್ಬ ಯುವಕ ಮಾತ್ರ ಮಾಡಕ್ ಸಾಧ್ಯ. ಯುವಕರು ಅಂದ್ರೇನೆ ಒಂದು ಪದ ಇದೆ, ಯುವ ಅಂದ್ರೆ ಒಂದು ಶಕ್ತಿ, ಯುವ ಅಂದ್ರೆ ಒಂದು ಬದಲಾವಣೆ, ಯುವ ಅಂದ್ರೆ ಒಂದು ತಾರುಣ್ಯ, ಯುವ ಅಂದ್ರೆ ಒಂದು ಹೊಸದು, ಇದೆಲ್ಲದಕ್ಕೂ ಒಂದು ಸ್ಫೂರ್ತಿ ಯುವಕರಾಗುತ್ತೆ. ಈ ಯುವಕರಿಂದ ಒಂದು ರಾಷ್ಟ್ರದ ಬದಲಾವಣೆ, ಒಂದು ರಾಷ್ಟ್ರದ ಅಭಿವೃದ್ಧಿ. ಎಷ್ಟೋ ಜನ ವಿದ್ಯಾರ್ಥಿಗಳು ನೋಡ್ತೀನಿ, ಎಷ್ಟೋ ಜನಕ್ಕೆ ದೇಶದ ಮೇಲೆ ಅಭಿಮಾನನೇ ಹೋಗ್ಬಿಟ್ಟಿದೆ. ತಾವೇನು, ತಮ್ಮ ಕೆಲಸ ಏನು ಅನ್ನೋದ್ರಲ್ಲೇ ತೊಡ್ಕೊಂಡಿದ್ದಾರೆ ಹೊರತು ರಾಷ್ಟ್ರಕ್ಕಾಗಿ. ನಮ್ಗೆಲ್ರಿಗೂ ಗೊತ್ತಿರುವಂತೆ ಭಗತ್ ಸಿಂಗ್ ಅವರವ್ರದ್ದು ಬಹಳ ಚಿಕ್ಕ ವಯಸ್ಸು, ಆದ್ರೂ ಒಂದು ರಾಷ್ಟ್ರದ ಸ್ವತಂತ್ರಕ್ಕಾಗಿ, ಒಂದು ರಾಷ್ಟ್ರದ ನಿರ್ಮಾಣಕ್ಕಾಗಿ, ಒಂದು ರಾಷ್ಟ್ರದ ಅಭಿವೃದ್ಧಿಗಾಗಿ ತಮ್ಮ ಜೀವನನೇ ಮುಡುಪಾಗಿಟ್ರು. ಅದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ, ಒಂದು ಶಿಕ್ಷಣ, ಹೋರಾಟ, ಸಂಘಟನೆ ಇವುಗಳ ಮುಖಾಂತರ ರಾಷ್ಟ್ರದ ಅಭಿವೃದ್ಧಿಗೆ ಒಂದು ತಳಹದಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾರೋ ಒಬ್ಬ ಯುವಕ ಆಗಿರ್ಲಿ, ಯುವತಿ ಆಗಿರ್ಲಿ, ಒಂದು ರಾಷ್ಟ್ರದ ಅಭಿವೃದ್ಧಿ ಅದು ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಮತ್ತೆ ಸಾಂಸ್ಕೃತಿಕವಾಗಿ ಆಗಿಬರ್ಬೋದು, ಅನೇಕ ರೀತಿಯಲ್ಲಿ ಬದಲಾವಣೆ ಏನಂದಾದ್ರೂ ತರಬೇಕು ಅಂತಿದ್ರೆ ಅದು ಸಾಮರ್ಥ್ಯ ಯುವಕರಲ್ಲಿ ಇದೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ನನಗೆ ಇನ್ನೂ ಒಂದ್ಸರಿ ನೆನಪಾಗುತ್ತೆ, ಅದ್ಭುತ ಯುವಕರನ್ನ ಎಷ್ಟು ಉರ್ವಂಜಿಸ್ತಾರೆ ಅವರು. ಹೇಳಿ ವಿದ್ಯಾರ್ಥಿಗಳು, ಯುವಕರಿಗೆ, ಯುವಕರಿಂದ ಮಾತ್ರ ಬದಲಾವಣೆ ಎಲ್ಲದೂ ಸಾಧ್ಯ. ಯುವಕರು ಮನಸ್ಸು ಮಾಡಿದ್ರೆ, ಯುವಕರು ಸದೃಢವಾದ ಆಲೋಚನೆ ಮತ್ತು ಸದೃಢವಾದ ದೇಹವನ್ನು ತೊಡ್ಕೊಂಡಿದ್ರೆ ಒಂದು ರಾಷ್ಟ್ರದ ಅಭಿವೃದ್ಧಿ ಯುವಕರಿಂದ ಮಾತ್ರ ಸಾಧ್ಯ ಅಂತ ಹೇಳ್ತೀನಿ. ಎಷ್ಟೋ ಸಮಾಜದಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರಗಳ ವಿರುದ್ಧ ಯಾರೋ ವಯಸ್ಸಾದವರು ವಿರುದ್ಧ ನಿಂತಕ್ಕಾಗಲ್ಲ, ಅದು ಒಬ್ಬ ಯುವಕರಿಂದ ಮಾತ್ರ ಸಾಧ್ಯ. ಆ ಯುವಕರು ಎಲ್ಲರನ್ನು, ಆ ಯುವಕರು ಆ ಭ್ರಷ್ಟಾಚಾರದ ವಿರುದ್ಧ ಹೋರಾಡಬೇಕು ಅಂದ್ರೆ ಅದು ಯುವಕರಲ್ಲಿ ಸಾಮರ್ಥ್ಯ ಇರುವ ಕಾರಣಕ್ಕೆ ಯುವಕರು ಒಂದು ಭ್ರಷ್ಟಾಚಾರದ ವಿರುದ್ಧ ನಿಂತ್ಕೋಬೇಕು, ಅದನ್ನ ಎದುರಿಸಬೇಕು,